ಯಾವ್ಯಾವ ದ್ವಿದಳ ಧಾನ್ಯದ ಬೆಳೆಗಳನ್ನ ಬೇಸಾಯ ಮಾಡಬಹುದು ಅಂತೀರಿ? ಹೆಸರು, ಉದ್ದು, ಅಲಸಂದೆ, ಅವರೆ, ಇದು ಮುಖ್ಯವಾಗಿ ಹಿಂಗಾರು ಮತ್ತೆ ಬೇಸಿಗೆಯಲ್ಲಿ ಬೆಳೆಯುವಂತಹ ಬೆಳೆ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ತರಕಾರಿ ಸೋಯಾಬೀನ್ ಅಂತ ಒಂದು ತಳಿ ಬಂದಿದೆ. ಸೊ ಇದನ್ನು ಸಹ ನಾವು ಈ ತೊಗರಿ ಮತ್ತೆ ಅವರೇ ತರ ಕಾಯಿಯಾಗಿ ಬಳಸೋದ್ರಿಂದ ತುಂಬಾ ರುಚಿಕರವಾದ ಮತ್ತೆ ಹೆಚ್ಚು ಪ್ರೋಟೀನ್ ಯುಕ್ತ ಒಂದು ಆಹಾರ ಇರೋದ್ರಿಂದ ಇದನ್ನ ನಾವು ಬೆಳಿಬೇಕಾಗುತ್ತೆ. ಇನ್ನು ನಾವು ಬೇರೆ ಬೇರೆ ಬೆಳೆಗಳ ಒಂದು ಬೇಸಾಯ ಕ್ರಮಗಳಿಗೆ ಬಂದ್ರೆ ಈ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಇರುವಂತಹ ತಳಿಗಳು ಯಾವ್ಯಾವು ಅಂತೀರಿ? ಈಗ ನಾವು ಇಷ್ಟೊಂದು ಬೆಳೆಗಳನ್ನು ಬೇಸಿಗೆಯಲ್ಲಿ ಬೆಳಿಬಹುದು ಅಂತ ತಿಳ್ಕೊಂಡಿದ್ದೀವಿ. ಅಂದ್ರೆ ಈಗ ಈ ಬೇಸಿಗೆ ಹಂಗಾಮ ಅಂದ್ರೆ ಇದು ಜನವರಿ ಫೆಬ್ರವರಿಯಿಂದ ಶುರುವಾಗುತ್ತೆ. ಕೆಲವೊಮ್ಮೆ ಈಗ ಹಿಂದಿನ ಬೆಳೆ ಮುಂಗಾರು ಅಥವಾ ಹಿಂಗಾರಿನಲ್ಲಿ ಏನ್ ಬೆಳೆದಿರ್ತೀವೋ ಆ ಬೆಳೆ ಕಟಾವ್ ಆದ ತಕ್ಷಣ ಅದು ಜನವರಿ ಫೆಬ್ರವರಿ ಅಲ್ಲದೆ ಮಾರ್ಚ್ ತನಕನೂ ಹೋಗ್ಬೋದು. ಅದ್ರ ಜೊತೆಗೆ ಭತ್ತ ಕಟಾವ್ ಆದ ತಕ್ಷಣ ಅದೇನು ಭತ್ತದ ಗದ್ದೆ ಇರುತ್ತೋ ಅದರಲ್ಲೂ ಸಹ ಉಳಿದಂತಹ ತೇವಾಂಶವನ್ನೇ ಬಳಸ್ಕೊಂಡು ಒಂದು ದ್ವಿದಳ ಧಾನ್ಯ ಬೆಳೆ ತೆಗಿಬಹುದು. ಸೊ ಈ ತರಹ ಏನು ಪರಿಕರಗಳು ಅಥವಾ ಸಂಪನ್ಮೂಲಗಳು ಇದಾವಲ್ಲ ಅದನ್ನ ಸದ್ಬಳಕೆ ಮಾಡಿಕೊಂಡು ಬೇಸಿಗೆಯಲ್ಲಿ ಈ ಬೆಳೆಗಳನ್ನ ಬೆಳೀತಾ ಇರೋದು. ಹಾಗಾಗಿ ನಾವು ಒಂದು ಬೇಸಾಯ ಕ್ರಮಗಳಲ್ಲಿ ನೋಡಿದಾಗ ತಳಿ ಆಯ್ಕೆ ಅನ್ನೋದು ತುಂಬಾ ಮುಖ್ಯ. ಯಾವುದೇ ಬೆಳೆ ತಗೊಳ್ಳಿ, ಅದು ಖರ್ಚಿಲ್ಲದ ಒಂದು ಬೇಸಾಯ ಕ್ರಮ ಅಂತಾನೆ ಹೇಳ್ಬೋದು. ತಳಿಗಳು ಆಯ್ಕೆ ಮಾಡ್ಕೊಳ್ಳೋದು ಅದು ನಮ್ಮ ಕೈಯಲ್ಲಿ ಇರುತ್ತೆ. ನಾವು ಏನು ಬೇರೆ ಕೆಲಸ ಮಾಡ್ದಂಗೆ ಬರೀ ತಳಿ ಆಯ್ಕೆಯಲ್ಲೇನೆ ಇಳುವರಿಯನ್ನು ಹೆಚ್ಚಿಸಬಹುದು. ಸೊ ಹಾಗಾಗಿ ಈ ತಳಿಗಳನ್ನ ಯಾಕೆ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದು ಬೇರೆ ಬೇರೆ ಹಂಗಾಮಿನಲ್ಲಿ ಮಾಡಿದಾಗ ಈಗ ಬೇಸಿಗೆ ಅಂತ ಹೇಳಿದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ, ನೀರು ಕಡಿಮೆ ಸಿಗ್ಬಹುದು. ಹಂಗಾಗಿ ಅಲ್ಪಾವಧಿ ತಳಿಗಳು ತುಂಬಾ ಮುಖ್ಯ. ಸೊ ಅದ್ರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ, ಕೆಲವು ಪ್ರದೇಶಗಳಲ್ಲಿ ರೋಗಗಳು ಜಾಸ್ತಿ ಇರ್ತವೆ. ಹೌದು, ಅವಾಗ ನಾವು ಯಾವುದೋ ಒಂದು ತಳಿ ಹಾಕಿದ್ರೆ ರೋಗ ಬಾಧಿತವಾಗಿ ಇಳುವರಿ ಕಡಿಮೆ ಆಗೋ ಸನ್ನಿವೇಶ ನೋಡಬಹುದು. ಸೊ ಹಂಗಾಗಿ ಈ ನಿರೋಧಕ ತಳಿ ಆಯ್ಕೆ ಮಾಡಬಹುದು. ಕೆಲವೊಮ್ಮೆ ಏನಾಗುತ್ತೆ, ಈ ಬರ ಸಹಿಷ್ಣು ಇರುವಂತಹ ತಳಿಗಳು ಬಳಸ್ಕೊಂಡ್ರೆ ಕಡಿಮೆ ನೀರಲ್ಲಿ ಇನ್ನ ಚೆನ್ನಾಗಿ ಬೆಳೆದು ಇಳುವರಿ ಸಿಗುತ್ತೆ. ಅದ್ರ ಜೊತೆ ಕೆಲವು ಬೆಳೆಗಳಿಗೆ ಒಂದು ವಿಶೇಷತೆ ಇರುತ್ತೆ, ಆ ಹಂಗಾಮಿನಲ್ಲಿ ಬೆಳೆದ್ರೆ ಹೇಗ್ ಬರುತ್ತೆ ಅಂತ. ಸೊ ಅದ್ರ ಆಧಾರದ ಮೇಲೆ ನಾವು ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಈಗ ಮುಖ್ಯವಾಗಿ ನಾವು ಹೆಸರು ಬೆಳೆಗೆ ಬಂದ್ರೆ ಇದರಲ್ಲಿ ತಳಿಗಳನ್ನ ನಾವು ನೋಡ್ತಾ ಹೋದಾಗ ಮೊದಲನೇದಾಗಿ ಈ ಬೇಸಿಗೆಗೆ ಅಂತಾನೆ ಮಾಡಿರುವಂತಹ ತಳಿ ಅಂತ ಹೇಳಿದ್ರೆ PS 16 ಅಂತ. ಈ ತಳಿ 60-75 ದಿನಕ್ಕೆ ಕಟಾವಿಗೆ ಬರುತ್ತೆ. ಅದ್ರ ಜೊತೆಗೆ ಇದರ ವಿಶೇಷತೆ ಏನಂತ ಹೇಳಿದ್ರೆ ಇದು ಹೆಚ್ಚು ತಾಪಮಾನ ಇದ್ರೂ ಚೆನ್ನಾಗಿ ಬೆಳೆಯುವಂತಹ ಒಂದು ಉಷ್ಣ ಅಥವಾ ಬರ ಸಹಿಷ್ಣುತೆ ಏನು ಇದರಲ್ಲಿ ಹೊಂದಿರೋದ್ರಿಂದ ಇದನ್ನ ನಾವು ಬೇಸಿಗೆಗೆ ಆಯ್ಕೆ ಮಾಡಬಹುದು. ಅದರ ಜೊತೆಗೆ ಬೇಸಿಗೆಗೆ ಮತ್ತೆ ಅಧಿಕ ಇಳುವರಿ ಕೊಡುವಂತಹ ತಳಿ ಅದು ಯಾವುದು ಅಂತ ಹೇಳಿದ್ರೆ PDM 84-178. ಈ ತಳಿ ಏನಿದೆ ಒಂದು 70-75 ದಿನಕ್ಕೆ ಕಟಾವಿಗೆ ಬರುತ್ತೆ. ಬಟ್ ಈ ಇಳುವರಿ ಏನಿದೆ, ಈ ನಾವು ಏನು ಹಿಂದೆ ತಳಿ ಬಳಸ್ತಾ ಇದ್ವಿ ಅದಕ್ಕಿನ್ನ ಹೆಚ್ಚಾಗಿರುತ್ತೆ. ಸೊ ಇದು ಅಚ್ಚುಕಟ್ಟು ಪ್ರದೇಶಕ್ಕೂ ಆಗುತ್ತೆ, ಜೊತೆಗೆ ನೀರಾವರಿ ಪ್ರದೇಶದಲ್ಲಿ ಬೇಸಿಗೆಗೆ ಆಗುತ್ತೆ. ಇನ್ನ ಒಂದು ಎರಡು ತಳಿಗಳನ್ನ ನಾವು ನೋಡಬಹುದು. ಅವು ಯಾವ್ದು ಅಂತ ಹೇಳಿದ್ರೆ ಕೆಲವೊಮ್ಮೆ ನಮ್ಗೆ ಎಲೆ ಚುಕ್ಕೆ ರೋಗ ಒಂದೊಂದು ಪ್ರದೇಶದಲ್ಲಿ ಹೆಚ್ಚಿರುತ್ತೆ. ಅಂತ ಸಮಯದಲ್ಲಿ ನಾವು ರೋಗಕ್ಕೆ ನಿರೋಧಕತೆ ಹೊಂದಿರುವಂತ ತಳಿ ಬಳಸಬೇಕಾಗುತ್ತೆ. ಈ ಹೆಸರಿನಲ್ಲಿ ಈ ತರ ತಳಿ ಅಂತ ಹೇಳಿದ್ರೆ ಪೂಸಾ ಬೈಸಾಕಿ ಅಂತ. ಇದು ಒಂದು 65-70 ದಿನಕ್ಕೆ ಕಟಾವಿಗೆ ಬರುತ್ತೆ. ಅದ್ರ ಜೊತೆಗೆ ಕೆಲವೊಮ್ಮೆ ಅಂತರ್ ಬೆಳೆಯಾಗಿ ಯಾವ್ದಾದ್ರು ಒಂದು ದ್ವಿದಳ ಧಾನ್ಯ ಬೆಳಿಬೇಕಂತ ಹೇಳಿದ್ರೆ ಒಂದೇ ಸಮನೆ ಅಥವಾ ಒಂದೇ ಹಂತದಲ್ಲಿ ಕಟಾವಿಗೆ ಬರೋದು ತುಂಬಾ ಮುಖ್ಯ. ಸೊ ಅಂತ ಸಮಯದಲ್ಲಿ ನಾವು KKM 3 ಅಂತ ತಳಿನೂ ಬಳಸಬಹುದಾಗಿದೆ. ಸೊ ಈ ತರ ವಿವಿಧ ಸನ್ನಿವೇಶಗಳಲ್ಲಿ ವಿವಿಧ ಉದ್ದೇಶಕ್ಕೆ ನಾವು ಬೆಳಿಬೇಕಾದ್ರೆ ಈ ತರಹದ ಒಂದು ತಳಿ ಆಯ್ಕೆ ಮಾಡ್ಕೋಬಹುದು. ಈ ತಳಿಗಳು ಏನಿದೆ, 1 ಎಕರೆಗೆ ನಾವು ಕುಷ್ಕಿಯಲ್ಲಿ ಆದ್ರೆ ಅದು 2-3 ಕ್ವಿಂಟಲ್ ಇಳುವರಿ ಸಿಗುತ್ತೆ. ನೀರಾವರಿ ಕೊಟ್ರೆ 4-5 ಕ್ವಿಂಟಲ್ 1 ಎಕರೆಗೆ ಇಳುವರಿಯನ್ನ ನಾವು ಪಡಿಬಹುದು. ಇವು ಹೆಸರು ಬೆಳೆಯ ಸುಧಾರಿತ ತಳಿಗಳ ಬಗ್ಗೆ. ಇನ್ನ ಉದ್ದಿನ ತಳಿಗಳಿಗೆ ಬಂದ್ರೆ ಹಾಗೆ ನಾವು ಉದ್ದಿಗೆ ನೋಡಿದಾಗ ಈಗ ಪ್ರಚಲಿತವಾಗಿ 2 ತಳಿಗಳಿದಾವೆ ಹೆಚ್ಚು ಬಳಕೆಯಲ್ಲಿ ಇರುವಂತವು. KRGAON 3 ಅಂತ ಒಂದು ತಳಿ, ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಹೊಸ ತಳಿ ಅಂದ್ರೆ T9 ಅಂತ. ಸೊ ಈ ಎರಡು ತಳಿಗಳು ಸುಮಾರು 85-90 ದಿನಕ್ಕೆ ಕಟಾವಿಗೆ ಬರುತ್ತೆ. ಈ T9 ತಳಿ ಇದರಲ್ಲೂ ವಿಶೇಷತೆ ಏನಂತ ಹೇಳಿದ್ರೆ ಇದು ಬರ ಸಹಿಷ್ಣುತೆ ಹೊಂದಿದೆ. ಓಹೋ, ಈ T9 ತಳಿ. ಸೊ ಈ ಎರಡು ತಳಿಗಳು ತುಂಬಾ ದಿನಗಳಿಂದ ರೈತರು ಬಳಕೆ ಮಾಡ್ತಾ ಇದಾರೆ. ಇದರಿಂದ ನಾವು ಒಂದು 4-5 ಕ್ವಿಂಟಲ್ ನೀರಾವರಿಯಲ್ಲಿ ಇಳುವರಿ ನಿರೀಕ್ಷೆ ಮಾಡಬಹುದು. ಅದೇ ತರ ಸುಧಾರಿತ ತಳಿಗಳು ಬಂದವೆ. ಸುಧಾರಿತ ತಳಿಗಳು ಏನಿದೆ ಸ್ವಲ್ಪ ಅವಧಿ ಕಡಿಮೆ, ಅಂದ್ರೆ ಅಲ್ಪಾವಧಿ ಅಂತಾನೆ ಹೇಳ್ಬೋದು, ಒಂದು 70-80 ದಿನಕ್ಕೆ ಕಟಾವಿಗೆ ಬರ್ತವೆ. ಸೊ ಈ ತಳಿಗಳು ಅಲ್ಪಾವಧಿಯಾಗಿದ್ರ ಜೊತೆಗೆ ಇಳುವರಿನೂ ಹೆಚ್ಚಿದಾವೆ ಈ ಹಿಂದಿನ ತಳಿಗಳಿಗೆ ಹೋಲಿಸಿದಾಗ. ಸೊ ಅವು ಯಾವುದು ಅಂತ ಹೇಳಿದ್ರೆ ರಶ್ಮಿ ಅಂತ ಒಂದು ತಳಿ, ಅದು LBG 625 ಅಂತಾನು ಹೇಳ್ತೀವಿ. ಸೊ ಈ ತಳಿ ವಿಶೇಷತೆ ಅಂದ್ರೆ ಇದು ಬೂದಿ ರೋಗ ಏನು ಈ ದ್ವಿದಳ ಧಾನ್ಯಕ್ಕೆ ಬರುತ್ತೆ ಸಹಿಷ್ಣು ಕೊಳ್ಳುವಂತ ಶಕ್ತಿ ಇದೆ ಇದಕ್ಕೆ. ಅಂದ್ರೆ ರೋಗ ಬರುತ್ತೆ ಆದ್ರೆ ಹಾನಿ ಕಡಿಮೆ ತಡ್ಕೊಳ್ಳುತ್ತೆ. ಇನ್ನೊಂದು ತಳಿ ಅಂತ ಹೇಳಿದ್ರೆ ಹೊಸದಾಗಿ ಬಂದಿರೋದು ಸುರಕ್ಷಾ ಅಂತ, ಇದು LBG 791 ಅಂತ ಇದ್ರ ಮತ್ತೊಂದು ಹೆಸರು. ಇದರ ವಿಶೇಷತೆ ಅಂದ್ರೆ ಇದು ಹಳದಿ ಎಲೆ ವೈರಾಣು ರೋಗ ಏನಿದೆ ಯೆಲ್ಲೋ ಲೀಫ್ ಡಿಸೀಸ್ ಅಂತ ಹೇಳ್ತೀವಲ್ಲ ಅದಕ್ಕೆ ನಿರೋಧಕತೆ ಹೊಂದಿದೆ. ಅಂದ್ರೆ ಇದಕ್ಕೆ ಬರೋದಿಲ್ಲ, ಅದರ ಜೊತೆಗೆ ಇದು ಒಂದೇ ಹಂತದಲ್ಲಿ ಕಟಾವಿಗೆ ಬರುತ್ತೆ. ಹಾಗಾಗಿ ನಾವು ಕಟಾವು ಒಂದೇ ಸಲ ಮಾಡಿ ಆಳುಗಳ ಸಮಸ್ಯೆಯನ್ನ ಒಂದು ನಿವಾರಿಸ್ಕೋಬಹುದು. ಸೊ ಈ ತರ ಈ ಸುಧಾರಿತ ತಳಿಗಳು ಏನಿದೆ ಇವು 1 ಎಕರೆಗೆ ನೀರಾವರಿಯಲ್ಲಿ 6-8 ಕ್ವಿಂಟಲ್ ಇಳುವರಿ ಕೊಡ್ತವೆ. ಅಂದ್ರೆ ಈ ಮುಂಚೆ ಇದ್ದ ತಳಿಗಿನ್ನ 2-3 ಕ್ವಿಂಟಲ್ ಅಧಿಕ ಇಳುವರಿ ಸಿಗುತ್ತೆ. ಇವು ಮುಖ್ಯವಾಗಿ ಉದ್ದಿನ ತಳಿಗಳಾಯ್ತು. ಇನ್ನು ಅಲಸಂದೆ ತಳಿಗಳಿಗೆ ಬಂದ್ರೆ ಯಾವ್ಯಾವ ತಳಿಗಳನ್ನು ಬಳಸ್ಕೋಬಹುದು? ಅಲಸಂದೆಯಲ್ಲೂ ಸಹ ಬೇಸಿಗೆಗೋಸ್ಕರ ಅಂತಾನೆ ಬಿಡುಗಡೆ ಮಾಡಿರುವ ತಳಿ ಅಂತ ಹೇಳಿದ್ರೆ C-152. ಇದು ಒಂದು ಮಧ್ಯಮಾವಧಿ ತಳಿ, ಅಂದ್ರೆ 95-100 ದಿನಕ್ಕೆ ಕಟಾವಿಗೆ ಬರುತ್ತೆ. ಸೊ ಇದು ಬೇಸಿಗೆಗೆ ಅತಿ ಹೆಚ್ಚು ಸೂಕ್ತ ಅಂತ ಹೇಳ್ಬಹುದು. ಉಳಿದಂತೆ ವಿವಿಧ ತಳಿಗಳಿದ್ದಾವೆ, ಅವು ಬೇಸಿಗೆಯಲ್ಲೂ ಬಳಸಬಹುದಾಗಿದೆ. ಅವು ಯಾವ ಅಂದ್ರೆ ಮೊದಲನೇದಾಗಿ ನಾವು ಕಂದುಕಾಳಿನ ತಳಿಗಳ ಬಗ್ಗೆ ನೋಡ್ತಾ ಹೋದ್ರೆ ಈ ತಳಿಗಳು ಹೆಚ್ಚಾಗಿ ದೀರ್ಘಾವಧಿ ತಳಿಗಳು, ಅಂದ್ರೆ 100-110 ದಿನಕ್ಕೆ. ಅದರಲ್ಲಿ ನಾವು TVX 944-02 ಅಂತ ತಳಿ ಇದೆ. ಸೊ ಇದು ಉತ್ತಮ ತಳಿನೇ. ಆದ್ರೆ ಇದರ ಒಂದು ತೊಂದರೆ ಏನಂತ ಹೇಳಿದ್ರೆ ಅನಿರ್ದಿಷ್ಟ ಬೆಳವಣಿಗೆ, ಅಂದ್ರೆ ಒಂದು ಸಲ ಹೂವು ಬಂದು ಕಾಯಿ ಬಂದಾಗ ಮತ್ತೆ ಹೊಸ ಹೂವು ಬರುತ್ತೆ, ಅವಾಗ ಕಟಾವು ಮಾಡೋದು ಮತ್ತೆ ಸಂಸ್ಕರಣೆಗೆ ಎಲ್ಲ ತೊಂದರೆ ಆಗುತ್ತೆ, ಬಟ್ ಇಳುವರಿ ಚೆನ್ನಾಗಿರುತ್ತೆ. ಇದು ಬಿಟ್ಟು ಇನ್ನು ಸ್ವಲ್ಪ ಮಧ್ಯಮಾವಧಿ ತಳಿಗಳು ನೋಡಿದ್ರೆ ಕಂದು ಬಣ್ಣದ ಕಾಳುಗಳಲ್ಲಿ KBC 1 ಮತ್ತು KBC 2 ತುಂಬಾ ಮುಖ್ಯವಾದ ಅಲಸಂದೆ ತಳಿಗಳು. ಈ ತಳಿಗಳ ವಿಶೇಷತೆ ಏನಂತ ಹೇಳಿದ್ರೆ ಇದೊಂದು 95-100 ದಿನದಲ್ಲಿ ಕಟಾವಿಗೆ ಬರುತ್ತೆ. ಅದರ ಜೊತೆಗೆ ಇದು ಹಳದಿ ನಂಜು ರೋಗ ಮತ್ತೆ ತುಕ್ಕು ರೋಗ, ಈ ದ್ವಿದಳ ಧಾನ್ಯಗಳ ಎರಡು ಪ್ರಮುಖ ರೋಗಗಳು, ಈ ಎರಡು ರೋಗಗಳಿಗೆ ನಿರೋಧಕತೆ ಹೊಂದಿವೆ ಈ KBC ತಳಿಗಳು. ಅದಾದ್ಮೇಲೆ ಮತ್ತೊಂದು ತಳಿ ಅಂತ ಹೇಳಿದ್ರೆ KM 5 ಅಂತ ಇದೆ. ಇದು ಅಷ್ಟೇನೆ ಮಧ್ಯಮಾವಧಿ ತಳಿ, 90-95 ದಿನಕ್ಕೆ ಕಟಾವಿಗೆ ಬರುತ್ತೆ. ಅದರ ಜೊತೆಗೆ ಇತ್ತೀಚೆಗೆ ಬಿಡುಗಡೆಯಾದ ತಳಿ ಅಂತ ಹೇಳಿದ್ರೆ KBC 9 ಅಂತ. ಈ ಮಧ್ಯಮಾವಧಿ ತಳಿಗಳಲ್ಲೇನೆ ಸ್ವಲ್ಪ ಕಡಿಮೆ ಅವಧಿ ಇರಂತದ್ದು, ಅಂದ್ರೆ ಇದು 80-85 ದಿನಕ್ಕೆ ಕಟಾವಿಗೆ ಬಂದಿರುತ್ತೆ ಈ KBC 9 ತಳಿ. ಅದಾದ್ಮೇಲೆ ಈಗ ಅಲ್ಪಾವಧಿ ತಳಿಗಳು ಹೆಚ್ಚು ಬರ್ತಾ ಇದಾವೆ. ಇವು ಬೇಸಿಗೆಗೆ ಅತಿ ಹೆಚ್ಚು ಸೂಕ್ತ ಅಂತಾನು ಹೇಳ್ಬಹುದು, ಯಾಕಂದ್ರೆ ನೀರು ಕಡಿಮೆ ಇದ್ದಾಗ್ಲೂ ಬೇಗ ಇದರ ಅವಧಿ ಮುಗಿಸೋದ್ರಿಂದ ಇದರ ನೀರಿನ ಬೇಡಿಕೆನೂ ಕಡಿಮೆ ಇರುತ್ತೆ. ಜೊತೆಗೆ ಇದು ಬಿಳಿ ಕಾಳು ಹೊಂದಿದೆ. ಸೊ ಈ ತಳಿ 75-80 ದಿನಕ್ಕೆ ಕಟಾವಿಗೆ ಬರುತ್ತೆ. ಮತ್ತೆ ಈ ತಳಿ ಹೆಸರು ನಾವು ನೋಡಿದಾಗ ಇದು IT 38-956-1 ಬಿಳಿ ಕಾಳು, ಜೊತೆಗೆ ಅಧಿಕ ಇಳುವರಿ ಕೊಡುವಂತಹ ಅಲ್ಪಾವಧಿ ತಳಿ ಇದು. ಸೊ ಈ ಬೆಳೆಗಳಿಂದ ನಾವು 1 ಎಕರೆಗೆ ನೀರಾವರಿಯಲ್ಲಿ ಆದ್ರೆ 5-6 ಕ್ವಿಂಟಲ್ ಅಷ್ಟು ಇಳುವರಿಯನ್ನ ನಿರೀಕ್ಷಿಸಬಹುದು. ಅಂದ್ರೆ ಈ ಎಲ್ಲಾ ತಳಿಗಳ ಒಂದು ಬಿತ್ತನೆ ಬೀಜಗಳು ಲಭ್ಯವಿದಾವೆ ಈಗ? ಈಗ ಈ ಎಲ್ಲಾ ಬೀಜಗಳು ಸಾಮಾನ್ಯವಾಗಿ ಎಲ್ಲ ಬೀಜ ನಿಗಮಗಳಿಂದ ಮತ್ತೆ ಕೃಷಿ ವಿಶ್ವವಿದ್ಯಾನಿಲಯಗಳಿಂದ ಆಯಾ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ರೈತರಿಗೆ ಲಭ್ಯವಿದೆ. ಇನ್ನೊಂದು ಮುಖ್ಯವಾದ ಬೆಳೆ ಅಂದ್ರೆ ಅವರೆ. ಅವರೆಯನ್ನ ಸಾಧಾರಣವಾಗಿ ನಾವು ಚಳಿಗಾಲದಲ್ಲೇ ಕಾಣುವುದು ಹೆಚ್ಚು, ಬೇಸಿಗೆನಲ್ಲೂ ಕೂಡ ಬೆಳ್ಕೋಬಹುದು. ಇದನ್ನ ಯಾವ ತಳಿಗಳನ್ನು ಬಳಸ್ಕೋಬಹುದು ಅಂತೀರಿ? ಸೊ ಈ ಬೆಳೆ ಬೇಸಿಗೆಲ್ಲೂ ಬೆಳಿಬಹುದು, ಆದ್ರೆ ಈ ಸೊಗಡಿ ಏನಿದೆ ಅದು ಬೇಸಿಗೆಲ್ ಬರೋದಿಲ್ಲ, ಅಷ್ಟು ಕಡಿಮೆ ಇರುತ್ತೆ, ಕಡಿಮೆ ಇರುತ್ತೆ, ಅಷ್ಟೊಂದು ಇರೋದಿಲ್ಲ. ಸೊ ಹಾಗಾಗಿ ಈ ಹಳೆ ತಳಿಗಳು ಏನಿದ್ವ, ಮುಖ್ಯವಾಗಿ ನಾವು ಮಣಿ ಅವರೆ ಅಂತ ಹೇಳಿ ಇದೊಂದು ಸ್ಥಳೀಯ ತಳಿ, ಇದರಲ್ಲಿ ಆ ಸೊಗಡು ಮತ್ತೆ ಒಂದು ರುಚಿ ಎಲ್ಲ ಇರ್ತಾ ಇತ್ತು. ಸೊ ಸುಧಾರಿತ ತಳಿಗಳಲ್ಲಿ ನಾವು ನೋಡಿದಾಗ ಹೆಬ್ಬಾಳ ಅವರೆ ಅಂತ ಹೇಳಿ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆ ಆಗಿರುವಂತಹ ಹೆಬ್ಬಾಳ ಅವರೆ ಮೂರು ತಳಿ ಇಲ್ಲಿಯ ತನಕ ತುಂಬಾ ಪ್ರಚಲಿತವಾಗಿತ್ತು. ಆದ್ರೆ ಇತ್ತೀಚೆಗೆ ಈ ಹೆಬ್ಬಾಳ ಅವರೇ ನಾಲ್ಕು ಅಂತ ಮತ್ತೊಂದು ತಳಿ ಏನು ನಾವು ಬಿಡುಗಡೆ ಮಾಡಿದೀವಿ. ಇದು ಬೇಸಿಗೆಯಲ್ಲೂ ಸಹ ಈ ಮಣಿ ಅವರೇ ತರಾನೇ ಇರುತ್ತೆ, ಮತ್ತೆ ಸೊಗಡೂನು ಬರುತ್ತೆ. ಸೊ ಹಾಗಾಗಿ ಇದನ್ನ ನಾವು ಬೇಸಿಗೆಯಲ್ಲಿನೂ ಆ ಹಳೆ ತಳಿಯ ತರಾನೇ ಉತ್ತಮವಾದ ಒಂದು ಗುಣಮಟ್ಟದ ಅವರೆಯನ್ನು ಬೆಳಿಬಹುದು. ಸೊ ಇದನ್ನ ನಾವು ಹೆಚ್ಚಾಗಿ ಕಾಯಿಗೆನೆ ಬಳಸೋದು. ಸೊ ಇದು ಒಂದು ಎಕರೆಗೆ 12-15 ಕ್ವಿಂಟಲ್ ಅಷ್ಟು ಹಸಿ ಕಾಯಿ ಪಡಿಬಹುದು. ಬೀಜ ಮಾಡೋದಾದ್ರೆ 3-4 ಕ್ವಿಂಟಲ್ ಬೀಜದ ಇಳುವರಿಯನ್ನು ಒಂದು ಎಕರೆಗೆ ನಾವು ಕಾಣಬಹುದು. ಇದು HA4 ಅಂತ. HA4 ಅಂತ. ಇನ್ನ ಈ ತರಕಾರಿ ಸೋಯಾ ಅವರೆಯನ್ನು ಕೂಡ ಬೆಳ್ಕೋಬಹುದು ಅಂತ ತಾವು ಹೇಳಿದ್ರಿ, ಇದರಲ್ಲಿ ಯಾವ ತಳಿ ಇದೆ ಅಂತೀರಿ? ಮುಖ್ಯವಾಗಿ ನಾವು ಈ ಸೋಯಾ ಅವರೆ ಅಂದ ತಕ್ಷಣನೇ ಬೀಜಕ್ಕೆ ಬೆಳೆಯೋದು ಅಂತಾನೇ ನಮ್ಗೆಲ್ಲರಿಗೂ ಬೇಗ ಮನಸ್ಸಿಗೆ ಬರೋದು. ಆದ್ರೆ ಇತ್ತೀಚೆಗೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಿಂದ ಈ ತರಕಾರಿಯಾಗಿ ಬಳಸುವಂತಹ ಒಂದು ತಳಿಯನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಅದರ ಹೆಸರು ಕರುಣೆ ಅಂತ. ಈ ತಳಿ ದಪ್ಪವಾದ ಮತ್ತೆ ಉತ್ತಮ ರುಚಿಯುಳ್ಳ ಕಾಳು ಹೊಂದಿದೆ. ಸೊ ಇದ್ರ ಜೊತೆಗೆ ಇದು ಬೇಗ ಕಟಾವಿಗೆ ಬರುತ್ತೆ, ಒಂದು 65-70 ದಿನಕ್ಕೆ ಅವರೇ ಇರೋ ಹಾಗೇನೆ ಬೇಗ ಕಟಾವಿಗೆ ಬರುತ್ತೆ, ಮತ್ತೆ ಉತ್ತಮ ಇಳುವರಿನೂ ಇದೆ. ಅಂದ್ರೆ 25-30 ಕ್ವಿಂಟಲ್ ಪ್ರತಿ ಎಕರೆಗೆ ನಾವು ಕಾಯಿ ಇಳುವರಿಯನ್ನ ಪಡಿಬಹುದು. ಅವರಿಗೆ ಹೋಲಿಸಿದ್ರೆ ಅದು 12-15 ಕ್ವಿಂಟಲ್. ಇದು ಈಗಿನ ಪರಿಸ್ಥಿತಿಯಲ್ಲಿ ನಮಗೆ ಏನು ಈ ಸಸಾರಜನಕದ ಕೊರತೆ ನಮ್ಮ ದೇಶದಲ್ಲಿ ಕಾಣ್ತಾ ಇದ್ದೀವಿ ಅದನ್ನು ನೀಗಿಸೋದಕ್ಕೆ ಒಂದು ದಾರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಇಳುವರಿ ಪಡೆದು, ಜೊತೆಗೆ ಇದು ಬೇರೆ ಸಾಂಪ್ರದಾಯಿಕ ಕಾಯಿ ಬೆಳೆಗಳು ಏನಿದಾವೋ ಅದೇ ತರ ಅಥವಾ ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ಹೆಚ್ಚು ರುಚಿಕರವಾಗಿರೋದ್ರಿಂದ ಎಲ್ಲರಿಗೂ ಇಷ್ಟನೂ ಆಗುತ್ತೆ, ಅದ್ರ ಜೊತೆಗೆ ಮಾರ್ಕೆಟಲ್ಲಿ ಅದಕ್ಕೆ ಬೇಡಿಕೆನು ಸಿಗುತ್ತೆ, ಉತ್ತಮ ಬೆಲೆ ಸಿಗೋದ್ರಿಂದ ನಾವು ಇದನ್ನ ಬೇಸಿಗೆಯಲ್ಲಿ ಬೆಳಿಬಹುದಾಗಿದೆ. ಕರುಣೆ ತಳಿ, ಕರುಣೆ. ಮುಖ್ಯವಾಗಿ ಇವೆಲ್ಲ ಬೇಸಿಗೆನಲ್ಲಿ ನಾವು ಬೆಳ್ಕೊಳ್ಬಹುದಾದಂತ ದ್ವಿದಳ ಧಾನ್ಯ ಬೆಳೆಗಳ ತಳಿಗಳ ಬಗ್ಗೆ ಆಯ್ತು. ಹೌದು. ಇನ್ನ ಇವುಗಳನ್ನ ನಾವು ಬಿತ್ತನೆ ಮಾಡಿಕೊಂಡು ಹೇಗೆ ಬೇಸಾಯವನ್ನು ಮಾಡಬೇಕಾಗತ್ತೆ ಅಂತೀರಿ? ಬೇಸಾಯ ಕ್ರಮಗಳ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಇಳುವರಿಯನ್ನ ಹೆಚ್ಚು ಮಾಡುವಂಥದ್ದು, ಅದರಲ್ಲೂ ಕಡಿಮೆ ಪರಕರ ಬಳಸಿ ಹೆಚ್ಚು ಇಳುವರಿ ಕೊಡುವಂತಹ ಒಂದು ಕಾರ್ಯ ಈ ಬೇಸಾಯ ಕ್ರಮಗಳದ್ದು. ಸೊ ಇದರಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಏನ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಬೀಜೋಪಚಾರ. ಇದು ಒಂಥರ ಬೆಳೆ ಲಸಿಕೆ ಇದ್ದಂಗೆ, ವಿವಿಧ ಸಮಸ್ಯೆಗಳಿಗೆ ಬಿತ್ತನೆಗಿನ್ನ ಮುಂಚೆ ಪರಿಹಾರ ತಂದು ಕೊಡುವಂತಹ ಒಂದು ವಿಧಾನ ಈ ಬೀಜೋಪಚಾರ. ಇದು ಕೂಡ ಕಡಿಮೆ ಖರ್ಚಿನ ತಂತ್ರಜ್ಞಾನ. ಕಡಿಮೆ ಖರ್ಚಿನ ತಂತ್ರಜ್ಞಾನ, ಸುಲಭವಾದ ಸರಳವಾದ ಕಡಿಮೆ ಖರ್ಚಿನ ತಂತ್ರಜ್ಞಾನ ಅಂತಾನೆ ಹೇಳಬಹುದು. ಸೊ ಇದನ್ನ ನಾವು ಈಗ ಬೀಜೋಪಚಾರ ಏನಕ್ಕೆ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ನಮ್ಗೆ ಬೀಜೋಪಚಾರ ಅಂತ ಹೇಳಿದ ತಕ್ಷಣ ಹೊಳೆಯೋದು ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡೋದು. ಹೌದು, ಅದು ಒಂದು. ಆದ್ರೆ ನಾವು ಈ ಬೀಜೋಪಚಾರವನ್ನು ಹಲವಾರು ಕಾರಣಕ್ಕೆ ಬಳಸಬಹುದು. ಕೆಲವೊಮ್ಮೆ ನಾವು ಬಿತ್ತನೆ ಮಾಡಿದಾಗ ಮಣ್ಣಿನಲ್ಲಿ ತೇವಾಂಶ ಇಲ್ಲ ಅಂತ ಹೇಳಿದ್ರೆ ಮೊಳಕೆ ಸರಿಯಾಗಿ ಬರೋದಿಲ್ಲ. ಹೌದು. ಆಮೇಲೆ ಮೊಳಕೆ ಬಂದ್ರೂ ಒಂದು ಬೇಗ ಬರುತ್ತೆ, ಒಂದು ತಡವಾಗಿ ಬರುತ್ತೆ, ಅವಾಗ ಬೆಳೆ ಹಂತ ಬದಲಾವಣೆಯಾಗಿ ಈ ಕಟಾವು ಮಾಡೋದು ಕಷ್ಟ ಆಗುತ್ತೆ. ಸೊ ಹಂಗಾಗಿ ಮೊದಲನೇದಾಗಿ ನಾವು ಒಂದು ಮೊಳಕೆ ಚೆನ್ನಾಗಿ ಬರೋದಕ್ಕೆ, ಒಂದೇ ಸಮಯಕ್ಕೆ ಮೊಳಕೆ ಬರೋದಕ್ಕೆ, ಜೊತೆಗೆ ಬರ ನಿರೋಧಕತೆಯನ್ನು ಅದರಲ್ಲಿ ಕೊಟ್ಟು ತೇವಾಂಶ ಕಡಿಮೆ ಇದ್ದಾಗಲೂ ಮೊಳಕೆ ಬರೋದು ಮಾಡೋದಕ್ಕೆ ಒಂದು. ಅದ್ರ ಜೊತೆಗೆ ನಾವು ಈಗ ಕೀಟ ರೋಗಗಳು ಏನು ಬರ್ತವೆ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಮೊದಲ ಹಂತದಲ್ಲೇ ಇದು ಬೀಜೋಪಚಾರದಿಂದ ತಡೆಗಟ್ಟಬಹುದು. ಅದ್ರ ಜೊತೆಗೆ ಪೋಷಕಾಂಶ ನಿರ್ವಹಣೆ ಮಾಡೋದಕ್ಕೂ ಈ ಬೀಜೋಪಚಾರ ತುಂಬಾ ಮುಖ್ಯ. ಸೊ ಈ ಇಷ್ಟು ಉದ್ದೇಶಗಳಿಂದ ನಾವು ಬೀಜೋಪಚಾರ ರೈತ ಬಾಂಧವರಂತೂ ಮಾಡಲೇಬೇಕಾಗಿರುವಂತ ಒಂದು ಕಾರ್ಯ. ಸೊ ತಪ್ಪದೇ ಇದನ್ನ ರೈತರು ಬಾಂಧವರು ಮಾಡಬೇಕು. ಸೊ ಈಗ ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಮೊದಲನೇದಾಗಿ ಹೇಳ್ದಂಗೆ ಮೊಳಕೆ ಬರೋದಕ್ಕೆ ಒಂದು 12 ಗಂಟೆ ಬರೀ ನೀರಲ್ಲಿ ನೆನೆಸಿ ಇಟ್ಬಿಟ್ರೆ ಸಾಕು, ಮೊಳಕೆ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಕೆಲವೊಮ್ಮೆ ಬೇಸಿಗೆಲಿ ನಾವು ಹಾಕಿದಾಗ ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಆಗೋದ್ರಿಂದ ಈ ಸುಣ್ಣದ ದ್ರಾವಣದಲ್ಲಿ 1 ಗಂಟೆ ಅಷ್ಟು ನೆನೆಸ್ಬಿಟ್ಟು ತೆಗೆದು ಬಿತ್ತನೆ ಮಾಡಿದ್ರು ಏನು ಬರ ನಿರೋಧಕ ಶಕ್ತಿ ಈ ಬೀಜಕ್ಕೆ ಬರುತ್ತೆ. ಅದು ಹೇಗೆ ಸುಣ್ಣದ ದ್ರಾವಣ ಹೇಗೆ ಮಾಡೋದಪ್ಪ ಅಂತ ಹೇಳಿದ್ರೆ, ಈಗ ನಾವು ಏನು ಸುಣ್ಣ ಬಳಸ್ತೀವಲ್ಲ, ಆ ಸುಣ್ಣನ 2 ಶೇಕಡ ಅಂತ ಹೇಳ್ತೀವಿ, ಶೇಕಡ ಎರಡು ಸುಣ್ಣದ ದ್ರಾವಣ ಅಂತ ಹೇಳಿದ್ರೆ ಒಂದು ಲೀಟರ್ ನೀರಿಗೆ 20 ಗ್ರಾಂ ಸುಣ್ಣ ಹಾಕಬೇಕಾಗುತ್ತೆ. ಸೊ ಈ ತರ ಒಂದು 20 ಗ್ರಾಂ ಸುಣ್ಣ ಒಂದು ಲೀಟರ್ ನೀರಲ್ಲಿ ಹಾಕಿ ಇದು ಬೇಗ ಕರಗೋದಿಲ್ಲ, ಹಾಗಾಗಿ ಸಂಜೆ ಹಾಕಿ ಇಟ್ಬಿಟ್ರೆ ಬೆಳಿಗ್ಗೆ ತನಕ ಅದು ಒಂದು ದ್ರಾವಣ ಆಗಿರುತ್ತೆ ಸೊ ಅದನ್ನ ಕದಡ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಟರೆ ಆ ಮೇಲಿಂದ ತಿಳಿ ಎಲ್ಲ ಬಳಕೆಗೆ ಸಿಗುತ್ತೆ. ಕೆಳಗಡೆ ಇದು ಗಟ್ಟಿ ಪದಾರ್ಥ ಇರೋದು ಕೆಳಗಡೆ ಬಂದು ಕೂತಿರೋದ್ರಿಂದ ಆ ಮೇಲಿನ ತಿಳಿ ತಗೊಂಡು ಅದರಲ್ಲಿ 1 ಗಂಟೆಯಷ್ಟು ಕಾಲ ಈ ಬಿತ್ತನೆ ಬೀಜವನ್ನು ನೆನೆಸಿ ಆಮೇಲೆ 1/2 ಗಂಟೆ ನೆರಳಲ್ಲಿ ಒಣಗಿಸಿ ಬಿತ್ತನೆಗೆ ಬಳಸ್ಕೋಬಹುದು. ಸೊ ಹೀಗೆ ನಾವು ಉತ್ತಮವಾದ ಸಮನ್ವಯ ಮೊಳಕೆ ಮತ್ತು ಬರ ನಿರೋಧಕತೆ ಬರೋ ಹಾಗೆ ಮಾಡೋದು. ಅಂದ್ರೆ ಈ ಸುಣ್ಣದ ತೆಳ್ಳೀರಿನ ಉಪಚಾರವನ್ನು ಎಲ್ಲ ದ್ವಿದಳ ಧಾನ್ಯ ಬೆಳೆಗಳಿಗೂ ಬಳಸ್ಕೋಬಹುದು. ಎಲ್ಲ ದ್ವಿದಳ ಧಾನ್ಯಗಳಿಗೂ ಇದು ಅವಶ್ಯಕ ಅಂತಾನೆ ಹೇಳಬಹುದು. ಇದು ಒಂದು ಉಪಚಾರ ಆಯ್ತು, ಒಂದು ಉಪಚಾರ. ನೆಕ್ಸ್ಟ್ ನಾವು ನೋಡಿದಾಗ ಈ ರೋಗಗಳು ಜಾಸ್ತಿ ಇರ್ತವೆ, ಮುಖ್ಯವಾಗಿ ಸ್ವರ್ಗ ರೋಗ ಅಥವಾ ಶಿಲೀಂಧ್ರ ರೋಗಗಳು ಜಾಸ್ತಿ ಇರುತ್ತೆ. ಸೊ ಈ ರೋಗಗಳನ್ನ ಹತೋಟಿ ಮಾಡೋದಕ್ಕೆ ಕೆಲವೊಮ್ಮೆ ಏನಾಗುತ್ತೆ, ಶಿಲೀಂಧ್ರಗಳು ಬೀಜದ ಮುಖಾಂತರನೇ ಬರುತ್ತೆ, ಕೆಲವೊಮ್ಮೆ ಮಣ್ಣಿನಲ್ಲಿ ಇರುತ್ತೆ. ಹೌದು. ಸೊ ಇದು ಮೊಳಕೆ ಹಂತ ಏನಿದೆ ತುಂಬಾ ಸೂಕ್ಷ್ಮ ಹಂತ ಇರೋದ್ರಿಂದ ಗಿಡಗಳಿಗೆ ಅದರ ಜೊತೆಗೆ ಕಾದಾಡಿ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಈ ಬೀಜೋಪಚಾರ ಮಾಡೋದು ತುಂಬಾ ಮುಖ್ಯ. ಸೊ ಇದು ಹೇಗೆ ಅಂತ ಹೇಳಿದ್ರೆ, ನಾವು ಈಗ ಬೀಜೋಪಚಾರಕ್ಕೆ ಹೆಚ್ಚಾಗಿ ರಾಸಾಯನಿಕ ವಸ್ತುಗಳನ್ನು ಬಳಸ್ತೀವಿ, ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ಇದು ಒಂದು ಸರ್ವೆ ಸಾಮಾನ್ಯ ಶಿಲೀಂಧ್ರ ನಾಶಕ. ಸೊ ಇದನ್ನ ನಾವು 1 ಕೆಜಿ ಬಿತ್ತನೆ ಬೀಜಕ್ಕೆ 2 ಗ್ರಾಂನಂತೆ ಬಳಸ್ಬೇಕಾಗುತ್ತೆ. ಇದು ತುಂಬಾ ಸುಲಭ. ಒಂದು ಸ್ವಲ್ಪ ನೀರು ತಗೊಂಡು ಅದರಲ್ಲಿ ನಾವು 1 ಕೆಜಿ ಬಿತ್ತನೆ ಬೀಜ ತಗೊಳ್ತೀವೋ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಹಾಕೊಂಡು ಒಂದು ಪೇಸ್ಟ್ ಮಾಡಬೇಕು, ಅಂಟು ದ್ರಾವಣ ಮಾಡಬೇಕು. ಅಂಟು ದ್ರಾವಣ ಮಾಡಿ ಆ ದ್ರಾವಣದಲ್ಲಿ ಬಿತ್ತನೆ ಬೀಜ ಹಾಕಿ ಚೆನ್ನಾಗಿ ಈ ಕೈಗೆ ಗ್ಲೌಸ್ ಅಥವಾ ಕವಚ ಧರಿಸ್ಕೊಂಡು ಆದಷ್ಟು ಮುಖಕ್ಕೆ ಮಾಸ್ಕ್ ಹಾಕೊಂಡು ಅದನ್ನ ಬೆರೆಸು. ಯಾಕಂದ್ರೆ ಇದು ರಾಸಾಯನಿಕ ವಸ್ತು, ಆರೋಗ್ಯಕ್ಕೆ ಹಾನಿಕರ ಇರೋದ್ರಿಂದ ಮುನ್ನೆಚ್ಚರಿಕಾ ಕ್ರಮ ತಗೊಂಡು ನಾವು ಅದನ್ನ ಚೆನ್ನಾಗಿ ಕಲಸಿ ಆಮೇಲೆ ಅದನ್ನ ನೆರಳಲ್ಲಿ ಒಣಗಿಸ್ಬಿಟ್ಟು ಬಿತ್ತನೆಗೆ ಬಳಸಬಹುದು. ಅಂದ್ರೆ ದೇಹವನ್ನು ಪ್ರವೇಶ ಮಾಡಬಾರ್ದು, ಪ್ರವೇಶ ಮಾಡದ ಹಾಗೆ ಕಣ್ಣಿಗಾಗ್ಲಿ ಬಾಯಿಗಾಗ್ಲಿ ಮೂಗಿನಲ್ಲಾಗ್ಲಿ ಎಲ್ಲಾದ್ರೂ ಪ್ರವೇಶ ಮಾಡಬಾರ್ದು. ಹೌದು. ಹಾಗಾಗಿ ನಾವು ಅದನ್ನ ಸುರಕ್ಷತಾ ಅಥವಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಬಳಸ್ಕೊಂಡು ಇದನ್ನ ಬೀಜೋಪಚಾರ ಮಾಡ್ತೀವಿ. ಇದು ಕಾರ್ಬನ್ ಡೈಆಕ್ಸೈಡ್ ಉಪಚಾರ. ಕಾರ್ಬನ್ ಡೈಆಕ್ಸೈಡ್ ಕೆಲವೊಮ್ಮೆ ಈಗ ಸೋಯಾಬೀನ್ ಬೆಳೆಗಳಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಥೈರಾಮ್ ಅಂತ ಒಂದು ಶಿಲೀಂಧ್ರ ನಾಶಕನ್ನು ಬಳಸ್ತೀವಿ. ಸೊ ಇದು ಹಾಗೆ 1 ಕೆಜಿಗೆ 2 ಗ್ರಾಂ ಅಷ್ಟು ಬೇಕಾಗುತ್ತೆ. ಸೊ ಇದು ರಾಸಾಯನಿಕವಾಗಿ ರೋಗ ನಿರ್ವಹಣೆಗೆ ಮಾಡುವಂತ ಉಪಚಾರ. ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಮತ್ತೆ ನಾವು ಸಾವಯವ ವಸ್ತುಗಳಿಗೆ ಹೆಚ್ಚು ಒತ್ತು ಕೊಟ್ಟು ಪರಿಸರ ಹಾನಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನೋಡಿದ್ರೆ ಈ ಟ್ರೈಕೋಡರ್ಮಾ ಮತ್ತು ಸುಡೋಮೋನಾಸ್ ಅಂತ ಒಂದು ಸೂಕ್ಷ್ಮ ಜೀವಿಗಳು ಏನಿದಾವೆ ಇವು ಈ ರೋಗಕಾರಕ ಶಿಲೀಂಧ್ರಗಳನ್ನ ಹತೋಟಿಯಲ್ಲಿ ತರುವಂತ ಗುಣ ಹೊಂದಿದೆ. ಹಾಗಾಗಿ ನಾವು ಈ ರಾಸಾಯನಿಕಗಳ ಬದಲಾಗಿ ಈ ಜೈವಿಕ ಕ್ರಮಗಳ ಜೀವಾಣುಗಳನ್ನ ಬಳಸುನು ರೋಗ ಹತೋಟಿ ಮಾಡಬಹುದು. ಇದು ಹಾಗೇನೆ 1 ಕೆಜಿ ಬಿತ್ತನೆ ಬೀಜಕ್ಕೆ 5 ಗ್ರಾಂನಷ್ಟು ಟ್ರೈಕೋಡರ್ಮಾ ಅಥವಾ ಸುಡೋಮೋನಾಸ್ ಅನ್ನ ಬಳಸಬೇಕು. ಉದಾಹರಣೆಗೆ ನಾವು ಯಾವ್ದೇ ಬೆಳೆ ತಗೊಂಡ್ರೆ 1-8 ರಿಂದ 10 ಕೆಜಿ ಬಿತ್ತನೆ ಬೀಜ ಬೇಕಾಗುತ್ತೆ. 10 ಕೆಜಿ ಅಂದ್ರೆ 50 ಗ್ರಾಂ ಅಷ್ಟು ಟ್ರೈಕೋಡರ್ಮಾ ಸುಡೋಮೋನಾಸ್ ಅನ್ನ ತಗೊಂಡು ನಾವು ಬಿತ್ತನೆ ಬೀಜಕ್ಕೆ ಲೇಪನ ಮಾಡಬಹುದು. ಎರಡು ಬಳಸ್ಕೋಬಹುದು, ಎರಡು ಒಟ್ಟಿಗೆ ಬಳಸಬಹುದು, ಏನು ತೊಂದರೆ ಇಲ್ಲ. ಸೊ ಇದನ್ನ ನಾವು ಹೇಗೆ ಬೀಜಕ್ಕೆ ಲೇಪನ ಮಾಡಬೇಕು ಅಂತ ಹೇಳಿದ್ರೆ, ಇದು ಪುಡಿಯಾಗಿರೋದ್ರಿಂದ ಬೀಜಕ್ಕೆ ಅಂಟ್ಕೊಳ್ಳೋದಿಲ್ಲ, ಸ್ವಲ್ಪ ಒಣಗಿದ ತಕ್ಷಣ ಬಿದ್ದೋಗುತ್ತೆ. ಹಂಗಾಗಿ ಅದನ್ನ ಅಂಟೋ ಹಾಗೆ ಮಾಡೋದು ತುಂಬಾ ಅವಶ್ಯಕ. ಅದಕ್ಕೆ ನಾವು ಮಾರ್ಕೆಟ್ ಅಲ್ಲಿ ಸಿಗುವಂತಹ ಒಂದು ಗಮ್ ಅಥವಾ ಒಂದು ಅಂತಗಳನ್ನ ಬಳಸಬಹುದು, ಆದ್ರೆ ಅದು ಪ್ರತಿಯೊಬ್ಬ ರೈತನಿಗೂ ಸುಲಭವಾಗಿ ಸಿಗೋದಿಲ್ಲ, ಖರ್ಚು ಮಾಡಬೇಕಾಗುತ್ತೆ. ಅದ್ರ ಬದಲಾಗಿ ನಾವು 2% ಸಕ್ಕರೆ ಅಥವಾ ಬೆಲ್ಲದ ದ್ರಾವಣ ಮಾಡಬಹುದು. ರೈತ ಬಾಂಧವರೇ, ತಮಗೆ ಈ ಬೇಸಿಗೆನಲ್ಲಿ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಸಮಗ್ರ ಬೆಳೆ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಅತೀಕುರ್ ರೆಹಮಾನ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9739315550. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9739315550. ತುಂಬ ಸಂತೋಷ ಡಾಕ್ಟರ್ ಅತೀಕುರ್ ರೆಹಮಾನ್ ಅವರೇ, ತಾವು ನಮ್ಮ ಆಕಾಶವಾಣಿಯ ಸ್ಟುಡಿಯೋಗೆ ಆಗಮಿಸಿ ನಮ್ಮ ರೈತ ಬಾಂಧವರಿಗೆ ಈ ಬೇಸಿಗೆಯ ಒಂದು ಹಂಗಾಮಿನಲ್ಲಿ ದ್ವಿದಳ ಧಾನ್ಯದ ಬೆಳೆಗಳನ್ನು ಹೇಗೆ ಬೆಳಕಬಹುದು,